ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:20. ನಿಲೀತ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿ ಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳಿ, ಚಳಿಗಾಲದಲ್ಲಿ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿ ಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರೆ, ರಾಗಿ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಈ ಬೆಳೆಯನ್ನು ನಾವು ವಿವಿಧ ಕಾಲಗಳಲ್ಲಿ ಬೆಳ್ಕೊಳ್ತೀವಿ. ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ. ಹೀಗೆ ನಮ್ಮ ವಿಜ್ಞಾನಿಗಳ ಒಂದು ಪ್ರಯತ್ನದಿಂದ ಇವತ್ತು ವರ್ಷವಿಡೀ ನಾವು ಬೆಳ್ಕೊಳ್ಬೋದಂಥ ತಳಿಗಳು ಬಂದ ಮೇಲೆ ಇವತ್ತು ನಾವು ರಾಗಿಯನ್ನು ಎಲ್ಲ ಕಾಲದಲ್ಲೂ ಕೂಡ ಬೆಳ್ಕೊಳ್ಳೋದು ಒಂದು ಸಾಧ್ಯತೆ ಇದೆ. ಮುಖ್ಯವಾಗಿ ಚಳಿಗಾಲದಲ್ಲೂ ಕೂಡ, ವಿಶೇಷವಾಗಿ ಚಳಿ ಜಾಸ್ತಿ ಆಗೋದಕ್ಕಿಂತ ಮುಂಚೆನೇ ಬಿತ್ತನೆ ಮಾಡಿ ನಾವು ಬೇಸಾಯ ಮಾಡ್ಕೋಬಹುದು. ಇವತ್ತು ಈ ಚಳಿಗಾಲದ ರಾಗಿ ಬೇಸಾಯದ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಟಿ ಎಸ್ ಸುಕನ್ಯಾ ಅವರು. ನಮಸ್ಕಾರ ಡಾಕ್ಟರ್ ಸುಕನ್ಯಾ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ರಾಗಿ ಬೆಳೆಯ ಒಂದು ವಿಶೇಷತೆ ಬಗ್ಗೆ ಪ್ರಾರಂಭದಲ್ಲಿ ತಿಳಿಸ್ಕೊಡ್ತೀರಾ? ನೋಡಿ, ರಾಗಿ ನಮ್ಮ ರಾಜ್ಯದ ಅದರಲ್ಲೂ ದಕ್ಷಿಣ ಜಿಲ್ಲೆಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಈ ಬೆಳೆಗೆ ಕಡಿಮೆ ರೋಗ ಮತ್ತು ಕೀಟಗಳು ಬರುತ್ತವೆ, ಜೊತೆಗೆ ಕಡಿಮೆ ತೇವಾಂಶದಲ್ಲೂ ಕೂಡ ನಾವು ಚೆನ್ನಾಗಿ ಬೆಳೀತಕ್ಕಂಥ ಬೆಳೆ ಅಂದರೆ ರಾಗಿ ಬೆಳೆ. ಸೊ ಹಿಂದೆ ನಮ್ಮಲ್ಲಿ ರಾಗಿಯನ್ನು ಕೇವಲ ಬಡಜನರು ಮತ್ತು ಶ್ರಮಜೀವಿಗಳು ಮಾತ್ರ ಉಪಯೋಗಿಸ್ತಾ ಇದ್ದರು. ಆದರೆ ಈಗ ಇತ್ತೀಚೆಗೆ ರಾಗಿಯಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಮೌಲ್ಯ ಮತ್ತು ನಮ್ಮ ಆರೋಗ್ಯಕ್ಕೆ ಅದರಿಂದ ಆಗ್ತಕ್ಕಂಥ ಅನುಕೂಲತೆ ಮತ್ತು ಬರಗಾಲಕ್ಕೆ ಇದರ ಹೆಚ್ಚಿನ ಸಹಿಷ್ಣುತೆ ಮತ್ತು ಈ ಒಂದು ರಾಗಿ ಸೇವನೆಯಿಂದ ನಮ್ಮಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಆಗಿರ್ಬೋದು ಅಥವಾ ರಕ್ತದ ಒತ್ತಡವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು, ಮತ್ತು ರಾಗಿನಲ್ಲಿ ಅಧಿಕವಾಗಿ ನಾರಿನಾಂಶ ಇರೋದ್ರಿಂದ ಬೊಜ್ಜು ಬರ್ತಕ್ಕಂಥದ್ದು ಕಡಿಮೆ. ಇದಲ್ಲದೆ ರಾಗಿನಲ್ಲಿ ಅವಶ್ಯ ಕೊಬ್ಬಿನ ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ. ಇದರಿಂದ ನಮ್ಮ ಚರ್ಮದ ರಕ್ಷಣೆ ಆಗಿರ್ಬೋದು, ಮೆದುಳಿನ ವಿಕಾಸ, ಹೀಗೆ ಅನೇಕ ಅನುಕೂಲಗಳು ರಾಗಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಕಾಣೋದ್ರಿಂದ ರಾಗಿಯನ್ನು ನಾವು ಸಿರಿಧಾನ್ಯ ಬೆಳೆ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ನಮ್ಮಲ್ಲಿ ರಾಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಇನ್ನು ಮುಖ್ಯವಾಗಿ ಈ ರಾಗಿಯನ್ನು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಚಳಿಗಾಲದಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ, ಯಾವ್ಯಾವ ಭಾಗದಲ್ಲಿ ಇದರ ಬೇಸಾಯ ಈ ಚಳಿಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲಿ ಸರ್. ನೋಡಿ ಸರ್, ನಮ್ಮ ದೇಶದಲ್ಲಿ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಗಿ ಬೆಳೆಯನ್ನು ನಾವು ಸುಮಾರು 8.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ನೋಡಿದ್ದೀವಿ. ಮತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 5.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಈ ರಾಗಿಯನ್ನು ಬೆಳೀತಾರೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಪ್ರತಿಶತ ಸುಮಾರು 90% ಬೆಳೆಯನ್ನು ನಾವು ಮುಂಗಾರಿನಲ್ಲಿ ನೋಡ್ತೀವಿ. ಇನ್ನುಳಿದ ಶೇಕಡ 10% ಬೆಳೆಯನ್ನು ನಾವು ಮುಖ್ಯವಾಗಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ನೋಡ್ಬೋದು. ಇನ್ನು ನಮ್ಮ ರಾಜ್ಯದಲ್ಲಿ ಈ ಚಳಿಗಾಲದ ಬೆಳೆಯನ್ನು ನಾವು ಸುಮಾರು 36,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕಾಣ್ಬೋದು. ಮತ್ತು ಈ ಒಂದು ನಮ್ಮ ದಕ್ಷಿಣ ಭಾಗದ ಜಿಲ್ಲೆಗಳಾಗಿರ್ತಕ್ಕಂಥ ಮೈಸೂರು, ಹಾಸನ, ಮಂಡ್ಯ, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಕೆಲವು ಕಡೆ ನಾವು ಈ ಒಂದು ಚಳಿಗಾಲದ ರಾಗಿ ಬೆಳೆಯನ್ನು ನಾವು ಕಾಣಬಹುದು. ಅಂದರೆ ಈಗ ಮುಖ್ಯವಾಗಿ ನಾವು ಚಳಿಗಾಲದಲ್ಲಿ ರಾಗಿಯನ್ನು ಬೆಳಿಬೇಕು ಅಂದರೆ ಇದಕ್ಕೆ ಏನು ವಿಶೇಷತೆ ಇರಬೇಕಾಗತ್ತೆ, ಮತ್ತು ತಳಿಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗತ್ತೆ? ಹೌದು, ಬದಲಾವಣೆ ಮಾಡ್ಕೋಬೇಕು. ಹಿಂದೆ ರಾಗಿ ಬೆಳೆಯನ್ನು ಕೇವಲ ಮುಂಗಾರು ಮಳೆಯಾಶ್ರಯದಲ್ಲಿ ನಾವು ಬೆಳೀತಾ ಇದ್ವಿ. ಆದರೆ ಇತ್ತೀಚೆಗೆ ಸಂಶೋಧನೆ ಮಾಡಿದ ತಳಿಗಳನ್ನು ಉಪಯೋಗಿಸೋದ್ರಿಂದ ನಾವು ರಾಗಿ ಬೆಳೆಯನ್ನು ಚಳಿಗಾಲದಲ್ಲೂ ಬೆಳಿಬೋದು, ಬೇಸಿಗೆಯಲ್ಲೂ ಬೆಳಿಬೋದು, ಆದರೆ ನೀರಾವರಿಯಲ್ಲಿ ನಾವು ಬೆಳೆಯಬೇಕಾಗತ್ತೆ. ಈ ವಿಶೇಷವಾಗಿ ತಳಿಗಳು ಚಳಿಯನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಮುಖ್ಯವಾಗಿ ಚಳಿನಲ್ಲೂ ಕೂಡ ಚೆನ್ನಾಗಿ ಬೆಳೆದು ಇಳುವರಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಚಳಿಗಾಲದಲ್ಲಿ ಬೆಳೆದಾಗ ಈ ಒಂದು ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಕಡಿಮೆ, ಮತ್ತು ಇಳುವರಿನಲ್ಲೂ ಕೂಡ ನಾವು ಪ್ರತಿಶತ 30-40% ಹೆಚ್ಚು ಇಳುವರಿಯನ್ನು ನಾವು ಚಳಿಗಾಲದಲ್ಲಿ ನೀರಾವರಿ ಆಶ್ರಯದಲ್ಲಿ ಬೆಳೆಯೋದ್ರಿಂದ ನಾವು ಕಾಣ್ಬೋದು. ಎಲ್ಲಿ ನೀರಾವರಿ ಒಂದು ಸಾಧ್ಯತೆ ಇದೆ ರೈತರು ಅಂತ ಕಡೆ, ಮತ್ತೆ ಈ ಭತ್ತ ಕಟಾವಾದ ನಂತರ ಮತ್ತು ಕಬ್ಬು ಕಟಾವಾದ ನಂತರ ಮತ್ತು ಜನವರಿನಲ್ಲಿ ಏನಾದರೂ ಕಬ್ಬು ನಾಟಿ ಮಾಡ್ತಕ್ಕಂಥ ರೈತರು ಈ ಬೆಳೆಯನ್ನ, ರಾಗಿ ಬೆಳೆಯನ್ನ ನಾವು ಕಡಿಮೆ ನೀರಿನ ಒಂದು ಸಾಧ್ಯತೆಯಲ್ಲಿ ಕೂಡ ನಾವು ಬೆಳಿಬಹುದು. ಅಂದ್ರೆ ಉಳಿಕೆ ತೇವಾಂಶವನ್ನ ಬಳಸ್ಕೊಂಡು ಕೂಡ ರಾಗಿ ಬೆಳೆಯನ್ನ ನಾವು ಈ ಹಿಂಗಾರಿನಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಬೆಳಕಬಹುದು ಅಂತೇಳಿ. ಇನ್ನು ಮುಖ್ಯವಾಗಿ ನಾವು ಈ ಚಳಿಗಾಲದಲ್ಲಿ ರಾಗಿಯನ್ನು ಬೆಳ್ಕೋಬೇಕು ಅಂತಂದರೆ ಯಾವ್ಯಾವ ತಳಿಗಳನ್ನು ಬಳಸ್ಕೋಬೇಕಾಗತ್ತೆ? ನೋಡಿ, ಚಳಿಗಾಲದಲ್ಲಿ ನಾವು ಇಂಡ್ ಆಫ್ 7, ಇಂಡ್ ಆಫ್ 9, ಇಂಡ್ ಆಫ್ 15 ಮತ್ತು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ KMR 204, KMR 301, GPU 26 ಮತ್ತು GPU 45 ತಳಿಗಳನ್ನು ನಾವು ಚಳಿಗಾಲದಲ್ಲಿ ನಾವು ಬೆಳಿಬೋದು. ಇನ್ನು ಇಂಡ್ ಆಫ್ 7 ಅಂತಕ್ಕಂಥ ತಳಿ ಸುಮಾರು 120 ದಿನಗಳ ತಳಿಯಾಗಿದ್ದು ತೆನೆ ಹಸಿರು ಬಣ್ಣ ಇರುತ್ತೆ. ಇದರ ವಿಶೇಷತೆ ಏನಂತಂದರೆ ಇಲುಕುಗಳು ಕೂಡ ಉದ್ದವಾಗಿ ಇರುತ್ತವೆ, ಮತ್ತು ನೀರಾವರಿನಲ್ಲಿ ಒಂದು ಚಳಿಗಾಲದಲ್ಲಿ ನಾವು ಚೆನ್ನಾಗಿ ಬೆಳೆದಿದ್ದೆ ಆದರೆ ಸುಮಾರು ಹೆಕ್ಟೇರ್ಗೆ 50 ಕ್ವಿಂಟಾಲಷ್ಟು ಇಳುವರಿ ಮತ್ತು 5-8 ಟನ್ನಷ್ಟು ಹುಲ್ಲಿನ ಇಳುವರಿಯನ್ನು ಕೊಡುತ್ತೆ. ಯಾಕಂದರೆ ನಮ್ಮ ರೈತರು ಕೇವಲ ಧಾನ್ಯಕ್ಕೋಸ್ಕರ ರಾಗಿಯನ್ನು ಬೆಳೆಯಲ್ಲ, ಮೇವಿಗೋಸ್ಕರನೂ ಬೆಳೆಯೋದ್ರಿಂದ ಈ ಒಂದು ತಳಿಗಳು ಎರಡನ್ನೂ, ಧಾನ್ಯ ಮತ್ತು ಮೇವನ್ನು ಹೆಚ್ಚಿನ ಇಳುವರಿಯನ್ನ ಕೊಡುತ್ತೆ. ಇನ್ನು ಇಂಡ್ ಆಫ್ 9 ಅಂದ್ರೆ ಇದು ಅಲ್ಪಾವಧಿ ತಳಿ, ಸುಮಾರು 100 ದಿನಗಳ ತಳಿಯಾಗಿರುತ್ತೆ. ಇದರ ತೆನೆ ಮತ್ತು ಕಡ್ಡಿನಲ್ಲಿ ಗಿಣ್ಣಗಳು ಕೂಡ ನೇರಳೆ ಬಣ್ಣದಿಂದ ಕೂಡಿರುತ್ತೆ, ಇಲುಕುಗಳು ಉದ್ದ ಆಗಿರುತ್ತೆ, ಮತ್ತೆ ಇಲುಕುಗಳ ತುದಿ ಒಳಮೈಗೆ ಬಾಗಿದೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಈ ಒಂದು ತಳಿಗಳನ್ನ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ನೀರಾವರಿ ಆಶ್ರಯದಲ್ಲಿ ನಾವು ಬೆಳಿಬೇಕಾಗುತ್ತೆ. ಇನ್ನು ಇಂಡ್ ಆಫ್ 15 ಅಂತಕ್ಕಂಥ ತಳಿ, ಇದು ಕೂಡ ಸುಮಾರು 120 ದಿನಗಳ ತಳಿಯಾಗಿದ್ದು ಅಕ್ಟೋಬರ್ ನವೆಂಬರ್ನಲ್ಲಿ ನೀರಾವರಿ ಪ್ರದೇಶಕ್ಕೆ ನಾವು ಬೆಳಿಬಹುದು, ಸೂಕ್ತವಾಗಿರ್ತಕ್ಕಂಥ ತಳಿ. ಈ ತಳಿಯನ್ನು ಬೆಳೆದ್ರೆ ನಾವು ಸುಮಾರು 45-50 ಕ್ವಿಂಟಾಲ್ ಧಾನ್ಯದ ಇಳುವರಿ ಮತ್ತು 6-7 ಟನ್ನಷ್ಟು ನಾವು ಮೇವಿನ ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ GPU 28, 45, KMR 204, 301 ತಳಿಗಳನ್ನು ಚಳಿಗಾಲದಲ್ಲಿ ಬೆಳೆದೇ ಆದರೆ ನಾವು ಉತ್ತಮ ಇಳುವರಿಯನ್ನು ಪಡ್ಕೊಳ್ಬೋದು, ಏಕೆಂದರೆ ಇವುಗಳು ಚಳಿಗಾಲಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳಾಗಿದ್ದಾವೆ. ಇಂಡ್ ಆಫ್ 7, ಇಂಡ್ ಆಫ್ 9 ಮತ್ತು ಇಂಡ್ ಆಫ್ 15, ಈ ಮೂರು ತಳಿಗಳು ಬಹಳಷ್ಟು ಸೂಕ್ತ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಖಂಡಿತವಾಗ್ಲೂ. ಇನ್ನು ನಾವು ಈ ಚಳಿಗಾಲದಲ್ಲಿ ಬೆಳೆಯಬೇಕಾದ್ರೆ ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನೋಡಿ, ನಾವು ಮುಂಗಾರಿಗೆ ಯಾವ ರೀತಿ ನಾವು ಮಣ್ಣನ್ನ ನಾವು ಹದ ಮಾಡ್ಕೊ ಅದೇ ತರಹ ಚಳಿಗಾಲದ ಬೆಳೆಗೂ ಕೂಡ ನಾವು ಮಾಡ್ಬೇಕಾಗತ್ತೆ. ಮೊಟ್ಟ ಮೊದಲಿಗೆ ನಾವು ಮಣ್ಣನ್ನ ನಾವು ರೆಡಿ ಮಾಡ್ಕೋಬೇಕಾದ್ರೆ ಸುಮಾರು ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ನಾವು ಮಣ್ಣಲ್ಲಿ ಸೇರಿಸ್ಬೇಕು. ಸೊ ಇದು ಸುಮಾರು 15-20 ದಿನಗಳ ಮುಂಚೆ ನಾವು ಮಣ್ಣಲ್ಲಿ ಚೆನ್ನಾಗಿ ಸೇರಿಸ್ಬೇಕಾಗುತ್ತೆ. ಹೌದು, ಮೊಟ್ಟ ಮೊದಲಿಗೆ ನಾವು ಏನಂತಂದ್ರೆ, ನಾವು ಚಳಿಗಾಲದಲ್ಲಿ ನಾವು ನಾಟಿ ಬೆಳೆಗೆ ಹೋಗೋದ್ರಿಂದ ನಾವು ಮೊಟ್ಟ ಮೊದಲಿಗೆ ಸಸಿ ಮಡಿಗಳನ್ನ ನಾವು ತಯಾರು ಮಾಡ್ಕೋಬೇಕು. ಅಂದ್ರೆ ಚಳಿಗಾಲದಲ್ಲಿ ಸಸಿಗಳನ್ನ ತಯಾರು ಮಾಡಿಕೊಂಡು ನಾಟಿ ಮಾಡಿ ಬೇಸಾಯ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಒಳ್ಳೆ ಇಳುವರಿ, ಯಾಕಂದ್ರೆ ನೀರಾವರಿಯಲ್ಲಿ ನಾವು ಮಾಡೋದ್ರಿಂದ ನಾವು ಯಾವಾಗ್ಲೂ ನಾಟಿ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೋಬೇಕು. ಸುಮಾರು 1 ಎಕರೆ ನಾವು ಬೆಳೆ ಬೆಳಿಬೇಕಾದ್ರೆ ಸುಮಾರು 1.5 ಗುಂಟೆಯಷ್ಟು ನಮ್ಗೆ ಸಸಿ ಮಡಿ ಮಾಡಲಿಕ್ಕೆ ಒಂದು ಭೂಮಿ ಬೇಕಾಗುತ್ತೆ. ಸೊ ಆದ ಕಾರಣ ನಾವು ಸುಮಾರು 1.25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಂಗಳ ಎತ್ತರ ಇರ್ತಕ್ಕಂಥ ಸುಮಾರು 15 ಸಸಿ ಮಡಿಗಳನ್ನು ನಾವು 1 ಎಕರೆ ಭೂಮಿಗೆ ನಾಟಿ ಮಾಡಲಿಕ್ಕೆ ತಯಾರು ಮಾಡಬೇಕಾಗತ್ತೆ. ಮತ್ತು ಈ ಸಸಿ ಮಡಿಗೂ ಕೂಡ ನಾವು ಪೋಷಕಾಂಶಗಳನ್ನ ಕೊಡಬೇಕು. ಕೆಲವು ರೈತರು ಕೊಡೋದಿಲ್ಲ. ಸೊ ಅದರಿಂದ ನಾವು ಬೆಳವಣಿಗೆಯಲ್ಲಿ ನಾವು ಕುಂಠಿತವನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಸಸಿ ಮಡಿಗೂ ಕೂಡ ನಾವು ಈ ಒಂದು ನಾನು ಆಗಲೇ ಹೇಳಿದಷ್ಟು ಒಂದು ಪ್ರದೇಶಕ್ಕೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರ, ಸುಮಾರು 7.5 ಕೆಜಿಯಷ್ಟು ಅಮೋನಿಯಂ ಸಲ್ಫೇಟು, ಮತ್ತು 7.5 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್, ಸುಮಾರು 15 ಕೆಜಿಯಷ್ಟು ಸೂಪರ್ ಫಾಸ್ಫೇಟು, ಇವುಗಳ ಜೊತೆಗೆ ಸುಮಾರು 300 ಗ್ರಾಮ್ನಷ್ಟು ಸತುವಿನ ಸಲ್ಫೇಟನ್ನು ನಾವು ಪ್ರತಿ ಸಸಿ ಮಡಿಗೆ ಸಮನಾಗಿ ಬೆರೆಸಬೇಕು. ಇದು ಬಹಳ ಮುಖ್ಯ. ನಂತರ ಇನ್ನು ನಾಟಿ ಮಾಡಲಿಕ್ಕೆ ಸುಮಾರು 4-5 ದಿನಗಳ ಮುಂಚೆ ಸುಮಾರು ನಾವು 4-5 ಕಿಲೋಗ್ರಾಮ್ನಷ್ಟು ಯೂರಿಯಾವನ್ನು ಎಲ್ಲ ಸಸಿ ಮಡಿಗಳಿಗೆ ಸಮನಾಗಿ ಒಂದು ಮೇಲು ಗೊಬ್ಬರ ತರಹ ನಾವು ಕೊಡಬೇಕಾಗತ್ತೆ. ಅಂದ್ರೆ 15 ಸಸಿ ಮಡಿಗಳಿಗೆ ಸಮನಾಗಿ ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ. ಖಂಡಿತವಾಗಿ. ಅಂದ್ರೆ ಮುಖ್ಯವಾಗಿ ಎಷ್ಟು ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ನಾವು ಬಳಸ್ಕೋಬೇಕಾಗುತ್ತೆ? ನೋಡಿ, ನಾಟಿ ಮಾಡಲಿಕ್ಕೆ ಕೇವಲ 2 ಕಿಲೋಗ್ರಾಮ್ನಷ್ಟು ಸಾಕಾಗುತ್ತೆ ಬಿತ್ತನೆ ಬೀಜ. ಅದಕ್ಕೂ ಬೀಜೋಪಚಾರ ಮಾಡಬೇಕಾಗತ್ತೆ? ಖಂಡಿತ ಮಾಡಬೇಕಾಗತ್ತೆ. ಬಿತ್ತನೆ ಬೀಜವನ್ನ ನಾವು 2 ಕೆಜಿ ಬಿತ್ತನೆ ಬೀಜಕ್ಕೆ ಸುಮಾರು 150 ಗ್ರಾಂ ಅಜೋಸ್ಪಿರಿಲಂ ಜೈವಿಕ ಗೊಬ್ಬರದಿಂದ ಲೇಪನ ಮಾಡಿ ನಂತರ ಈ ಒಂದು ಸಸಿ ಮಡಿಗಳಿಗೆ ನಾವು ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ 2 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನ ನಾವು 15 ಸಸಿ ಮಡಿಗಳಿಗೂ ಸಮನಾಗಿ ಹಂಚಿ ಬಿತ್ತನೆ ಮಾಡಬೇಕಾಗುತ್ತೆ. ಖಂಡಿತವಾಗಿ, ಅದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಈಗ ಸಸಿ ಮಡಿಯನ್ನ ನಾವು ಮಾಡಿಕೊಂಡು ಅದನ್ನ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ, ಎಷ್ಟು ದಿನಗಳ ಮೇಲೆ ಈ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ ಅಂತೀರಿ? ಸಸಿ ಮಡಿಯಿಂದ ಸುಮಾರು 20 ದಿನಗಳ ಸಸಿಯನ್ನ ನಾವು ನಾಟಿ ಮಾಡಬೇಕು. ಸೊ ಈ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ಸುಮಾರು 9 ಅಂಗಳದ ಸಾಲಿನಲ್ಲಿ ಮುಖ್ಯ ಭೂಮಿನಲ್ಲಿ ನಾವು ನಾಟಿ ಮಾಡಬೇಕು. ಮತ್ತೆ ನಾಟಿ ಸಮಯದಲ್ಲಿ ನಾವು ಎಕರೆಗೆ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನ ಸುಮಾರು 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಷ್ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗತ್ತೆ. ನಂತರ ನಾಟಿ ಮಾಡಿದ 20 ದಿನಗಳ ನಂತರ ಉಳಿದ 20 ಕೆಜಿ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ನಾವು ಕೊಡಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ನಾವು 3/4 ಅಡಿ ಅಂತರದ ಸಾಲಿನಲ್ಲಿ ಈ ಸಸಿಗಳನ್ನ ನಾಟಿ ಮಾಡ್ಕೋಬೇಕಾಗುತ್ತೆ. ಹೌದು ಹೌದು, 2.5 ಸೆಂಟಿಮೀಟರ್ 9 ಅಂಗಳ ಸಾಲಿನಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿಯನ್ನ ಮತ್ತೆ ಬೆಳೆಯಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ನಾವು ನೋಡಬಹುದು. ಇನ್ನ ಈ ಚಳಿಗಾಲದ ರಾಗಿ ಬೆಳೆಯನ್ನ ನೀರಾವರಿ ಆಶ್ರಯದಲ್ಲೇ ಬೆಳ್ಕೊಳ್ಳೋದು ಅಂತ ತಾವು ತಿಳಿಸಿದ್ರಿ. ನೀರನ್ನ ಎಷ್ಟು ದಿನಕ್ಕೊಂದು ಆವರ್ತಿಯಂತೆ ನಾವು ಕೊಡಬೇಕಾಗತ್ತೆ, ಮತ್ತೆ ಯಾವ್ಯಾವ ಹಂತಗಳಲ್ಲಿ ನೀರನ್ನ ತಪ್ಪಿಸಬಾರದು, ಸಂದಿಗ್ಧ ಹಂತಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ನೋಡಿ, ಮರಳು ಮಿಶ್ರಿತ ಮಣ್ಣಾದ್ರೆ ಪ್ರತಿ 8 ದಿನಗಳಿಗೊಮ್ಮೆ ನಾವು ನೀರು ಹಾಯಿಸೋದನ್ನ ಮರಿಬಾರ್ದು. ಇನ್ನು ಮಣ್ಣೇನಾದ್ರೂ ಜೇಡಿ ಅಥವಾ ಕಪ್ಪು ಮಣ್ಣ ಏನಾದ್ರೂ ಆಗಿದ್ರೆ 15 ದಿವಸಗಳಿಗೊಮ್ಮೆ ನೀರನ್ನ ಕೊಡಬೇಕು. ಅಂದ್ರೆ ಮಣ್ಣಿನ ವಿಧದ ಮೇಲೂ ಕೂಡ ನೀರಾವರಿ ಅವಶ್ಯವಾಗಿರೋದ್ರಿಂದ ನಾವು ಈ ಒಂದು ಮರಳು ಮತ್ತು ಜೇಡಿ ಯಾವ ಮಣ್ಣಲ್ಲಿ ನಾವು ಮುಖ್ಯ ಭೂಮಿ ಇದೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ನಾಟಿ ಮಾಡಿದ 20 ದಿನಗಳ ನಂತರ ಪ್ರತಿ 10 ದಿನಗಳಿಗೊಮ್ಮೆ ನಾವು ಆದಷ್ಟು ನೀರಾವರಿಯನ್ನ ನಾವು ಸಂರಕ್ಷಿತವಾಗಿ ನಾವು ಸುರಕ್ಷಿತ ಕೊಡಲೇಬೇಕಾಗತ್ತೆ. ಈ ರಾಗಿ ಬೆಳೆಯಲ್ಲಿ ಮುಖ್ಯವಾಗಿ ಹಂತಗಳು ಯಾವ ಹಂತಗಳಲ್ಲಿ ನಾವು ನೀರನ್ನ ತಪ್ಪಿಸಬಾರ್ದು ಅಂದ್ರೆ ನಾಟಿ ಮಾಡ್ತಕ್ಕಂಥ ಹಂತ ಮತ್ತೆ ತೆಂಡೆ ಹೊಡಿತಕ್ಕಂಥ ಹಂತ ಬಹಳ ಮುಖ್ಯ. ದೆನ್ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಹೂವಾಡ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಕಾಳು ತುಂಬತಕ್ಕಂಥ ಸಂದರ್ಭದಲ್ಲಿ, ಈ ಒಂದು ಕಾಲಗಳಲ್ಲಿ ನಾವು ನೀರನ್ನ ತಪ್ಪಿಸಬಾರ್ದು. ಮಣ್ಣಿನಲ್ಲಿ ತೇವಾಂಶ ಈ ಒಂದು ಸಂದರ್ಭಗಳಲ್ಲಿ ಇರಬೇಕಾಗತ್ತೆ. ಇನ್ನು ನಾವು ಯಾವುದೇ ಬೆಳೆಯಿಂದ ಒಳ್ಳೆ ಇಳುವರಿಯನ್ನು ಪಡಿಬೇಕಾದ್ರೆ ಈ ಕಳೆಗಳ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಯಾವುದೇ ಬೆಳೆ ನಾವು ಬೆಳೆದ್ರೂ ಆ ಪ್ರಾರಂಭದ 1 ತಿಂಗಳು ಈ ಕಳೆಗಳ ನಿರ್ವಹಣೆ ಕಡೆಗೆ ನಾವು ವಿಶೇಷ ಗಮನ ಕೊಡಬೇಕಾಗತ್ತೆ. ಈ ರಾಗಿನೂ ಕೂಡ ಅದಕ್ಕೆ ಹೊರತಲ್ಲ ಅಂತ ನಾವು ಹೇಳಬಹುದು. ಈ ಚಳಿಗಾಲದ ರಾಗಿನಲ್ಲಿ ನಾವು ಈ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ನೋಡಿ, ಸಾಮಾನ್ಯವಾಗಿ ನೀರಾವರಿ ಬೆಳೆಗಳಿಗೆ, ಯಾವುದೇ ನೀರಾವರಿ ರಾಗಿ ಬೆಳೆ ಆದರೂ ಕೂಡ, ನಾವು ಕಳೆನಾಶಕಗಳನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಳೆನಾಶಕಗಳನ್ನ ಬಳಸಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ನೀರಾವರಿ ಬೆಳೆಗೆ ನಾಟಿ ಮಾಡಿದ 3 ದಿನಗಳ ಒಳಗೆ ಬ್ಯೂಟಾಕ್ಲೋರ್ ಅಂತಕ್ಕಂಥ ಕಳೆನಾಶಕವನ್ನ, ಬ್ಯೂಟಾಕ್ಲೋರ್ 50 EC ಅಂತ ಹೇಳ್ತೀವಿ, ಮತ್ತು ಈ ಒಂದು ಕಳೆನಾಶಕವನ್ನ ಪ್ರತಿ ಲೀಟರ್ಗೆ 2 ಗ್ರಾಂನಂತೆ ನಾವು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಒಂದು ವೇಳೆ ಇದು ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ಆಕ್ಸಿಫ್ಲೋರೋಫೆನ್ ಅಂತ ಕಳೆನಾಶಕ ಬರುತ್ತೆ, ಇದನ್ನ ನಾವು ಸುಮಾರು 1/2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಬೆಳೆನಲ್ಲಿ ಬರ್ತಕ್ಕಂಥ ಎಲ್ಲಾ ಕಳೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು. ಇನ್ನು 2,4-DA sodium ಅಂತ %80 WP ಅಂತ ಕಳೆನಾಶಕ ಇದೆ, ಅದನ್ನ ನಾವು ಸುಮಾರು 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಬೆಳೆಯಲ್ಲಿ ಬರ್ತಕ್ಕಂಥ ಅಗಲ ಎಲೆ ಕಳೆಗಳನ್ನ ಸಮರ್ಪಕವಾಗಿ ನಾವು ನಿರ್ವಹಣೆಯನ್ನ ಮಾಡಬಹುದು. ಮುಖ್ಯವಾಗಿ ದ್ವಿದಳ ಕಳೆಗಳು ಅಂತ ಹೇಳಬಹುದು, ಅವುಗಳ ಒಂದು ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಚಳಿಗಾಲದ ರಾಗಿ ಬೆಳೆನಲ್ಲಿ ಯಾವ್ಯಾವ ರೋಗಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೀರಿ? ನೋಡಿ, ನಾವು ಮುಂಗಾರು ಬೆಳೆಗೆ ಹೋಲಿಸ್ಕೊಂಡ್ರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ರೋಗಗಳು ಬಹಳ ಕಡಿಮೆ. ಚಳಿಗಾಲದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂತ ಹೇಳಿದ್ರೆ ಬುಡಕೊಳೆ ರೋಗ, ಅದರ ಸಾಧ್ಯತೆ ಸ್ವಲ್ಪ ಹೆಚ್ಚಿರುತ್ತೆ. ಏಕೆಂದ್ರೆ ಮೋಡ ಕವಿದ ವಾತಾವರಣ, ಅಕ್ಟೋಬರ್ನಲ್ಲಿ ಜಡಿ ಮಳೆ ಏನಾದರೂ ಇದ್ರೆ, ಮತ್ತೆ ತೆನೆ ಬರ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣದಲ್ಲಿ ಏನಾದರೂ ಗಾಳಿಯ ತೇವಾಂಶ ಜಾಸ್ತಿ ಇದ್ರೆ, ಅಂದ್ರೆ %80 ಜಾಸ್ತಿ ಇದ್ದಾಗ ಅವಾಗುತ್ತೆ. ಚಳಿಗಾಲದಲ್ಲಿ ಮುಖ್ಯವಾಗಿ ರಾಗಿ ಬೆಳೆಗೆ ಬುಡ ಕೊಳೆ ರೋಗ, ಅದರ ಸಾಧ್ಯತೆ ಹೆಚ್ಚು. ಈ ಒಂದು ರೋಗ ಬಂದ್ರೆ ಏನಾಗುತ್ತೆ ಅಂದ್ರೆ, ಪೈರುಗಳ ಬುಡದಲ್ಲಿ ಸುಮಾರು 5-10 cm ವರೆಗೂ ಕೊಳೆತ ಒಂದು ಕಪ್ಪು ಮತ್ತು ಕಂದು ಬಣ್ಣದ ಮಚ್ಚೆಗಳನ್ನ ನಾವು ಕಾಣಬಹುದು. ಏನಾದ್ರೂ ಈ ತೀವ್ರತೆ ಏನಾದ್ರೂ ಹೆಚ್ಚಾದ್ರೆ ಈ ಒಂದು ಕಾಳಿನ ಶಿಲೀಂಧ್ರ ವಿಶ್ರಾಂತ ಬೀಜಗಳ ಕಣಗಳನ್ನು ಕೂಡ ನಾವು ಬೆಳೆಯಲ್ಲಿ ನೋಡಬಹುದು. ಇದು ಬಂದಂತಹ ಸಂದರ್ಭದಲ್ಲಿ ಹೂ ಬಿಡೋ ಹಂತದಲ್ಲಿ ನಾವು ತೆನೆಗಳು ಜೊಳ್ಳಾಗೋದನ್ನು ಕೂಡ ನಾವು ನೋಡಬಹುದು. ಇದೊಂದು ಪ್ರಮುಖವಾಗಿ ಈ ಒಂದು ರೋಗ ಬರ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನ ನಾವು ಹತೋಟಿ ಮಾಡ್ಬೇಕಂತ ಹೇಳಿದ್ರೆ ಟ್ರೈಕೋಡರ್ಮಾ ವಿರಿಡೆ ಹಾಗೂ ಸುಡಾಮನಾಸ್ ಫ್ಲೋರೆಸೆನ್ಸ್ ಅಂತಕ್ಕಂಥ ಜೀವಾಣುಗಳು ಇರುತ್ತೆ. ಸೊ ಇವುಗಳನ್ನ ನಾವು ಸುಮಾರು ತಲಾ 500 ಗ್ರಾಂನಂತೆ ತೆಗೆದುಕೊಂಡು ಸುಮಾರು 25-30 kg ಕಳೆತ ಕೊಟ್ಟಿಗೆ ಗೊಬ್ಬರದೊಡನೆ ನಾವೇನಾದ್ರೂ ಬೆರೆಸಿ ಸುಮಾರು 15-20 ದಿನಗಳ ನೆರಳಿನಲ್ಲಿ ವೃದ್ಧಿಸಿ ನಂತರ ಇದನ್ನ ಕೊಟ್ಟಿಗೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ನಾಟಿಗೆ ಮೊದಲು ಸಾಲಿನಲ್ಲಿ ಹಾಕ್ಬೇಕು. ಹಾಗ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಈ ಒಂದು ರೋಗವನ್ನ ಹತೋಟಿ ಮಾಡಬಹುದು. ಇದೊಂದು ಪ್ರಮುಖವಾಗಿ ಬರ್ತಕ್ಕಂಥ ರೋಗ. ಅಂದ್ರೆ ಮುಖ್ಯವಾಗಿ ಈ ಟ್ರೈಕೋಡರ್ಮಾ ವಿರಿಡೆ ಇದು ಜೈವಿಕ ಶಿಲೀಂಧ್ರನಾಶಕ ಅಂತ ಹೇಳಬಹುದು. ಹೌದು. ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಇದು ಒಂದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂತ ಒಂದು ಜೀವಾಣು. ಇವುಗಳ ಒಂದು ಅಭಿವೃದ್ಧಿಗೆ ಈ ಸಾವಯವ ಗೊಬ್ಬರ ಬಹಳ ಮುಖ್ಯ. ಆದ್ದರಿಂದ ಮೊದಲಿಗೆ ಅದರಲ್ಲಿ ನಾವು ವೃದ್ಧಿ ಮಾಡಿಕೊಂಡು ಆಮೇಲೆ ನಮ್ಮ ಜಮೀನಿಗೆ ಸೇರಿಸಬೇಕಾಗತ್ತೆ. ಚಳಿಗಾಲದಲ್ಲಿ ಸಾಧ್ಯತೆ ಇರೋದ್ರಿಂದ ಆದಷ್ಟು ನಾವು ಇದನ್ನ ನಾಟಿ ಮಾಡೋದಕ್ಕೆ ಮುಂಚೆನೆ ನಾವು ಸಾಲಿನಲ್ಲಿ ಸೇರಿಸಿದ್ರೆ ಅದಕ್ಕೆ ಬರ್ತಕ್ಕಂಥ ಸಾಧ್ಯತೆಯನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಅಂದ್ರೆ ಮುಖ್ಯವಾಗಿ ನೀರಾವರಿ ಆಶ್ರಯದಲ್ಲಿ ನಾವು ಬೆಳ್ಕೊಳ್ಳೋದ್ರಿಂದ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ, ಆದ್ರಿಂದ ಈ ಜೈವಿಕ ಶಿಲೀಂಧ್ರನಾಶಕಗಳನ್ನ ಬಳಸುವಂತ ಅವಕಾಶ ಕೂಡ ನಮ್ಗೆ ಹೆಚ್ಚಿರುತ್ತೆ. ಯಾಕೆಂದ್ರೆ ಈ ಶಿಲೀಂಧ್ರ ನಾಶಕಗಳು, ವಿಶೇಷವಾಗಿ ಈ ಜೈವಿಕ ಶಿಲೀಂಧ್ರನಾಶಕಗಳು ಅಭಿವೃದ್ಧಿ ಆಗಬೇಕು ಅಂದ್ರೆ ತೇವಾಂಶ ಇರಬೇಕಾಗುತ್ತೆ ಮಣ್ಣಲ್ಲಿ. ಅದು ಒಂದು ಇಲ್ಲಿ ಮುಖ್ಯವಾದಂತ ಕ್ರಮ, ಅದನ್ನು ಕೂಡ ನಾವು ಬಳಸ್ಕೋಬಹುದು ಅಂತೀರಿ. ಇನ್ನ ಮುಖ್ಯವಾಗಿ ಈ ಚಳಿಗಾಲದ ರಾಗಿ ಬೆಳೆಗೆ ಇನ್ನ ಯಾವ್ಯಾವ ಕೀಟಗಳು ಬರಬಹುದು ಅಂತೀರಿ? ನೋಡಿ, ಚಳಿಗಾಲದ ಬೆಳೆಗೆ ನಾವು ಕಾಂಡ ಕೊರಕ ಮತ್ತು ಸಸ್ಯ ಹೇನುವಿನ ಬಾಧೆಯನ್ನ ನಾವು ನೋಡಬಹುದು. ಒಂದು ವೇಳೆ ಏನಾದರೂ ಬೆಳೆಗೆ ಕಾಂಡ ಕೊರಕದ ಬಾಧೆ ಬಂದಾಗ ಸುಳಿ ಒಣಗುತ್ತೆ, ತೆನೆ ಜೊಳ್ಳಾಗುತ್ತೆ. ಒಂದು ವೇಳೆ ಈ ಕಾಂಡ ಕೊರಕದ ಹಾವಳಿ ಈ ಒಂದು ಸಸ್ಯದ ಹಂತದಲ್ಲಿ ಜಾಸ್ತಿ ಇದ್ದಾಗ ನಾವೇನಾದ್ರೂ ಸಸ್ಯದ ಮೇಲ್ಭಾಗವನ್ನ ಕೈಯಿಂದ ಎಳೆದ್ರೆ ಸುಲಭವಾಗಿ ಆಚೆ ಬರುತ್ತೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಇದರ ಹತೋಟಿಗೆ ನಾವು ಕ್ಲೋರೋಫೈರಿಫಾಸ್ ಅಂತಕ್ಕಂಥ ಕೀಟನಾಶಕವನ್ನ ಸುಮಾರು 1 ಲೀಟರ್ ನೀರಿಗೆ 2 ml ಬೆರೆಸಿ ನಾಟಿ ಮಾಡಿದ ಒಂದು 25-30 ದಿನಗಳ ನಂತರ ಸಿಂಪರಣೆ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಇನ್ನು ಸಸ್ಯ ಹೇನು ರಸ ಹೀರೋದ್ರಿಂದ ತಿರುಗೋದ್ರಿಂದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ನಮಗೆ ಗೊತ್ತಿದೆ ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಗರಿಗಳ ಮೇಲೆ ನಾವು ಒಂಥರ ಕಪ್ಪು ಬೂಸ್ಟ್ ಬಣ್ಣದ ಲಕ್ಷಣವನ್ನು ಕಾಣಬಹುದು. ಹೀಗೆ ಮತ್ತೆ ತೆನೆಗಳಿಂದ ಏನಾದರೂ ರಸ ಹೀರಿದ್ರೆ ಕಾಳುಗಳು ಒಂದು ಸೀಕಲು ಆಗುತ್ತೆ. ಅಂದ್ರೆ ಈ ಸಸ್ಯಹೀನಗಳು ರಸ ಹೀರೋದ್ರಿಂದ ಅವು ಅಲ್ಲಿ ಒಂದು ಸಿಹಿ ಪದಾರ್ಥವನ್ನು ವಿಸರ್ಜಿಸ್ತವೆ, ಅದರಿಂದ ಕಪ್ಪು ಬೂಸ್ಟು ಅಲ್ಲಿ ಬೆಳೆಯೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇವುಗಳ ಒಂದು ನಿಯಂತ್ರಣ ಕೂಡ ನಾವು ಮಾಡಬೇಕಾಗತ್ತೆ. ಅಂದರೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಿರಿಧಾನ್ಯಗಳ ವಿಭಾಗ ಇದೆಯಲ್ಲ, ಅಖಿಲ ಭಾರತ ಸಮನ್ವಯ ಸುಸಂಘಟಿತ ಒಂದು ಯೋಜನೆ ಏನಿದೆಯಲ್ಲ, ಅಲ್ಲಿ ಈ ರಾಗಿಗೆ ಸಂಬಂಧಪಟ್ಟ ಏನು ಕೆಲಸಗಳು ನಡೀತಾ ಇದಾವೆ ಅಂತೀರಿ? ರಾಗಿಯ ಒಂದು ತಳಿಗಳ ಒಂದು ಅಭಿವೃದ್ಧಿ ನಡೀತಾ ಇದೆ. ಮತ್ತೆ ಬೇಸಾಯ ಕ್ರಮಗಳು ಮತ್ತೆ ಅದಕ್ಕೆ ಬರ್ತಕ್ಕಂಥ ಕೀಟ ರೋಗಗಳ ಬಗ್ಗೆ ಒಂದು ಸಂಶೋಧನೆ ನಡೀತಾ ಇದೆ. ಬೇರೆ ಸಿರಿಧಾನ್ಯಗಳ ಬಗ್ಗೆ ನಡೀತಾ ಇದೆ. ಹೌದು, ಬೇರೆ ಸಿರಿಧಾನ್ಯಗಳ ಬಗ್ಗೆ ಕೂಡ ರಾಗಿಯ ಜೊತೆಗೆ ಸಾಮೆ, ಹಾರಕ, ನವಣೆ, ಹೂದಲು, ಬರಗು, ಕೊರಳೆ, ಹೀಗೆ ಈ ಒಂದು ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ನಡೀತಾ ಇದೆ. ಮತ್ತೆ ಈ ಸಿರಿಧಾನ್ಯಗಳಲ್ಲಿ ಈ ಕೊಯ್ಲೋತ್ತರ ಒಂದು ನಾವು ಏನು ನಿರ್ವಹಣಾ ಕ್ರಮಗಳು ಅಂತೀವಲ್ಲ, ಅದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟ ಸಂಶೋಧನೆ ಏನಾದರೂ ನಡೀತಾ ಇದೆಯಾ? ಅದು ಸಂಬಂಧಪಟ್ಟಂತನೂ ಕೂಡ ಸಂಶೋಧನೆ ಇದೆ. ನಮ್ಮಲ್ಲಿ ಪ್ರತ್ಯೇಕ ವಿಭಾಗನೂ ಇದೆ. ಅದಕ್ಕೂ ಕೂಡ ಯಾವ ಈ ಪ್ರೊಸೆಸಿಂಗ್ ಮೆಷಿನ್ಸ್ ಆಗಿರ್ಬೋದು, ಯಾವ ರೀತಿ ನಾವು ಪ್ರೊಸೆಸಿಂಗ್ ಮಾಡಬೇಕು, ಅದು ಕೂಡ ನಮ್ಮಲ್ಲಿ ಸಂಶೋಧನೆ ನಡೀತಾ ಇದೆ. ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿಭಾಗನೇ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ. ಈ ಹಾರ್ಕ ಆಗ್ಬೋದು, ಸಾಮೆ, ಬರಗು, ಇವುಗಳ ಮೇಲೆ ಹೆಚ್ಚೆಚ್ಚು ಪದರುಗಳು ಇರ್ತವೆ. ಹೌದು, ಅದರಿಂದ ಕಾಳನ್ನ ಪ್ರತ್ಯೇಕ ಮಾಡೋದೇ ಒಂದು ಪ್ರಯಾಸಕರವಾದ ಕೆಲಸ. ಹಾಗಾಗಿ ಅದಕ್ಕೆ ಒಳ್ಳೆ ಸುಸಜ್ಜಿತವಾದ ಯಂತ್ರಗಳು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಹೌದು, ಖಂಡಿತವಾಗ್ಲೂ ನಮ್ಮಲ್ಲಿ ಇದೆ, ರೈತರು ಕೂಡ ಅದನ್ನ ಬಳಸ್ಕೋಬಹುದು. ಅದನ್ನು ಕೂಡ ರೈತರು ಅವರಲ್ಲಿ ಬೆಳೆದಿರ್ತಕ್ಕಂತ ಒಂದು ಧಾನ್ಯವನ್ನ ತೆಗೆದುಕೊಂಡು ಬಂದು ಪ್ರೊಸೆಸಿಂಗ್ ಕೂಡ ನಮ್ಮಲ್ಲಿ ಮಾಡಬಹುದು. ಒಂದು ನಿಗದಿತ ಬೆಲೆಗೆ ಮಾಡಿಸಿಕೊಂಡು ಹೋಗಿ ಅವರು ಸ್ವಂತಕ್ಕೂ ಬಳಸ್ಕೋಬಹುದು, ಮಾರಾಟನೂ ಕೂಡ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ಈ ರಾಗಿ ಬೇಸಾಯದ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಟಿ ಎಸ್ ಸುಕನ್ಯಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9448909940. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448909940. ತುಂಬ ಸಂತೋಷ ಡಾಕ್ಟರ್ ಸುಕನ್ಯಾ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಚಳಿಗಾಲದಲ್ಲಿ ರಾಗಿನಲ್ಲಿ ನಾವು ಯಾವ್ಯಾವ ತಳಿಗಳನ್ನು ಬಳಸಿಕೊಂಡು ಬೇಸಾಯ ಮಾಡಬಹುದು, ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೆಳಗರೇ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಳಿಗಾಲದಲ್ಲಿ ರಾಗಿ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೃಷಿ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಯಮನೂರ, ತಳಿ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಕೇಂದ್ರ, ಜಿಕೆವಿಕೆ ಬೆಂಗಳೂರು. ಇವತ್ತಿನ ದಿನ ನಾವು ಅರಳು ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳ ಮತ್ತು ರೋಗಗಳ ಬಗ್ಗೆ, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ರೈತರು, ಬಹಳಷ್ಟು ಜನ ಅರಳು ಬೆಳೆಯನ್ನ ತಮ್ಮ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಸುಮಾರು ಜನ ನಮಗೆ ಫೋನ್ ಮಾಡಿ ಒಂದು ಅರಳು